20809890606085 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಬಸನಗೌಡರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಬಸನಗೌಡರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮುದ್ದೇಬೆಳೆ ತಾಲೂಕು ನವಗೇರಿ ಗ್ರಾಮದ ಬಸವನಗೌಡ ಬ್ಯಾಲಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳನ್ನು ಕೇಳೋಣ. ಬಸುವ ನಿನ ಪಾದಿನ ತೆಳಗ, ಬಸುವ ನಿನ ಪಾದಿನ ತೆಳಗ, ಪಾತಳ ಗಂಗಾಳದಾಳದಾಳದ, ಪಾತಳ ಗಂಗಾಳದಾಳದಾಳದ, ಬಸುವ ನಿನ ಮಳ ಕಾಲಿನ ಮೇಲೆ, ಬಸುವ ನಿನ ಮಳ ಕಾಲಿನ ಮೇಲೆ, ಮಲಕಣ ದೇವಾರಿದಾರದೊಳಗೆ, ಮಲಕಣ ದೇವಾರಿದಾರದೊಳಗೆ, ಬಸುವ ನಿನ ಚಪ್ಪಿಯ ಮೇಲೆ, ಬಸುವ ನಿನ ಚಪ್ಪಿಯ ಮೇಲೆ, ಚತಿಸು ದೇವಾರಿದಾರ ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ಒಮ್ಮನ ಗೋಧಿಯ ತಂದು ವೈರಾಜ್ಯ ಕಲ್ಲಲ್ಲಿ ಬೀಸಿ, ಒಮ್ಮನ ಗೋಧಿಯ ತಂದು ವೈರಾಜ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಚಾವಿಗೆ ಬಸೆದು, ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಚಾವಿಗೆ ಬಸೆದು, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ಹೃದಯವೇ ಮಡುಕೆಯಲ್ಲಿ ಭಾವವೆಂಬ ಹೆಸರಲ್ಲಿತ್ತು, ಹೃದಯವೆಂಬ ಮಡುಕೆಯಲ್ಲಿ ಭಾವವೆಂಬ ಹೆಸರಲ್ಲಿತ್ತು. ಶುದ್ಧವಾದ ಪಾಠ ಮಾಡಿ ಹರಿಯ ಒಳಕ್ಕೆ ಬಡಿಸಿಕೊಂಡು, ಶುದ್ಧವಾದ ಪಾಠ ಮಾಡಿ ಹರಿಯ ಒಳಕ್ಕೆ ಬಡಿಸಿಕೊಂಡು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ. ಆನಂದ ಆನಂದವೆಂಬ ತೆಗೂ ಬಂದಿತು ಕಾಣಿರೋ, ಆನಂದ ಆನಂದವೆಂಬ ತೆಗೂ ಬಂದಿತು ಕಾಣಿರೋ, ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನಿರೋ, ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನಿರೋ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ. ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ, ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ. ನಾಥ ಕಿರಾ